4 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆಗೆ ವಿರೋಧ ಬೇಡ, ಸಂಸದ ಬಸವರಾಜ ಬೊಮ್ಮಾಯಿ ಮನವಿ. ಮೆಟ್ರೋ ಕಾಮಗಾರಿ ವಿಳಂಬ, ತ್ವರಿತ ಕ್ರಮಕ್ಕೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ದೇಶದ ಮತದಾನದ ಹಕ್ಕು ಉಳಿಸಲು ಹೋರಾಟ, ರಾಜಕೀಯ ಉದ್ದೇಶವಿಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಾಲಿಕೆಗಳಲ್ಲಿ ನಾಮನಿರ್ದೇಶನದಿಂದ ಚುನಾವಣೆ ಮುಂದೂಡಿಕೆ ಆರೋಪ ನಿರಾಧಾರ, ನಗರಾಭಿವೃದ್ದಿ ಇಲಾಖೆ ಸ್ಪಷ್ಟನೆ. ರಾಜ್ಯದಲ್ಲಿ ತೀವ್ರ ಶೀತ ಅಲೆ, ಬೀದರ್ನಲ್ಲಿ 7.4 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಹೇಳಿ ಹೇಳಿ ಸಾಕಾಯ್ತು. ಏನಾಯ್ತು? ಹೊಸ ಕಿಟ್ ಬ್ಯಾಗ್ ಬೇಕಿತ್ತು. ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು. ಕರೆಕ್ಟ್. ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ ಸಿಎಂಎಸ್ ಪೋರ್ಟಲ್ ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ ಸಿಎಂಎಸ್ ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್. ಆರ್ಬಿಐ ಹೇಳುತ್ತೆ, ಮೊದಲು ನಮ್ಮ ಬ್ಯಾಂಕ್, ಆಮೇಲೆ ಆರ್ಬಿಐ ಒಂಬುಡ್ಸ್ಮನ್. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 6:51. ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷಿ ರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ಹೋಮಿಯೋ ಕೃಷಿ. ಕೃಷಿಯಲ್ಲಿ ಹೋಮಿಯೋಪತಿ ಔಷಧಿಗಳ ಬಳಕೆ ಕುರಿತು ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ನವೋನ್ವೇಷಣಾ ಸರಣಿಯಲ್ಲಿ ತೊಗರಿ ಮತ್ತು ಮೆಕ್ಕೆಜೋಳ ಬೆಳೆಯಲ್ಲಿ ಹೋಮಿಯೋ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಅತಲಟಿ ಗ್ರಾಮದ ರೈತ ದಂಪತಿಗಳಾದ ಗೌರಮ್ಮ ಹಾಗೂ ಸುಭಾಷ್ ಹಂಚನಾಳ್ ಅವರೊಡನೆ ಸಂದರ್ಶನ. ಆನಂತರ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ ಅವರೊಡನೆ ಆತ್ಮೀಯ ಮಾತುಕತೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಸಿದ್ದರಾಯ್ ಸಾಳಂಕೆ. ಆನಂತರ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು ಮತ್ತು ರೇವಣ್ಣ ಭಜಂತ್ರಿ ಹಾಗೂ ಸಂಗಡಿಗರಿಂದ ತಾಸೆವಾದನ ಕೇಳುವಿರಿ. ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ಆನಂತರ ನಿತ್ಯ ಮೇಘ ಸಂದೇಶ ಮೂಡಿ ಬರಲಿದೆ. CP Grams, Centralized Public Grievance Redressal and Monitoring System. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल. CP Grams एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. CP Grams, संवेदनशील, असरदार, जवाबदेह. आज ही लॉग इन करें CP Grams. ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35ಕ್ಕೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ.

ತೊಗರಿ ಮತ್ತು ಮೆಕ್ಕೆಜೋಳ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಅತಾಲಟಿ ಗ್ರಾಮದ ರೈತ ದಂಪತಿಗಳಾದ ಗೌರಮ್ಮ ಹಂಚನಾಳ ಮತ್ತು ಸುಭಾಷ್ ಹಂಚನಾಳ ಅವರೊಂದಿಗಿನ ಸಂದರ್ಶನವನ್ನು ಆಲಿಸೋಣ. ಇವರನ್ನ ಸಂದರ್ಶಿಸುವವರು ಸಿದ್ರಾಯ್ ಸಾಳುಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಅತಾಲಟಿ ಗ್ರಾಮದ ಗೌರಮ್ಮ ಸುಭಾಷ್ ಹಂಚನಾಳ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಸಾವಯವ ಕೃಷಿ ಪದ್ದತಿಯನ್ನು ಅಳವಡಿಸಿಕೊಂಡ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಮೆಕ್ಕೆಜೋಳ, ತೊಗರಿ, ಕಡಲೆ, ಗೋಧಿಯನ್ನು ಬೆಳೆದ ಆದಾಯವನ್ನ ಪಡಿತಾ ಇದ್ದಾರೆ. ಇವರು ವಿಶೇಷವಾಗಿ ಮೆಕ್ಕೆಜೋಳ ಮತ್ತು ತೊಗರಿಯಲ್ಲಿ ಹೋಮಿಯೋ ಕೃಷಿ ಪದ್ದತಿಯನ್ನು ಅಳವಡಿಸಿಕೊಂಡಾರ. ಇದರ ಜೊತೆಗೆ ಇವರು ಪಶು ಸಂಗೋಪನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವರನ್ನ ಮಾತಾಡಿಸಿ ಅವರ ಕೃಷಿ ಅನುಭವವನ್ನ ಕೇಳೋಣಂತ. ಗೌರಮ್ಮ ಸುಭಾಷ್ ಹಂಚನಾಳ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಗೌರಮ್ಮ ಅವರೇ, ತಾವು ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಿ? ನಮ್ಮ ಹೊಲದಾಗ್ರಿ ಮೆಕ್ಕೆಜೋಳ, ತೊಗರಿ ಬೆಳೀತಾವ್ರಿ ಸರ್. ತಾವು ಈ ಪಶು ಸಂಗೋಪನೆಯನ್ನು ಮಾಡ್ತೀರಿ? ಮಾಡ್ತಿದ್ದೇವೆ ಸರ್. ತಮ್ಮ ಹಸುಗಳ ಯಾವ್ಯಾವ? ಎಮ್ಮೆ ಅದಾವ್ರಿ. ಎಷ್ಟದಾವ್ರಿ? 3 ಎಮ್ಮೆ ಅದಾವ್ರಿ, ಕುರಿಗಳದಾವ್ರಿ, ಅದ್ರವೆಲ್ಲ ಮಾಡ್ತೀವ್ರಿ. ಈ ಮೆಕ್ಕೆಜೋಳ, ತೊಗರಿ, ಗೋಧಿ, ಕಡಲೆ ಬೆಳಿತೀರಂತ ಹೇಳಿದ್ರಿ. ಇವು ರಾಸಾಯನಿಕದಾಗ ಬೆಳಿತೀರಿ ಏನ್ ಸಾವಯವದಾಗ ಬೆಳಿತೀರಿ? ಸಾವಯವದಾಗ ಬೆಳಿತೀರಿ ಸರ್. ಸಾವಯವದಾಗ ಬೆಳಿತೀರಿ. ತಾವು ಈ ಕೃಷಿಯನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? 5-6 ವರ್ಷ ಆಯ್ತು ಸರ್ ಮಾಡ್ಲಿಕ್ಕೆ. 5-6 ವರ್ಷ ಆಯ್ತು. ಎಷ್ಟು ಎಕರೆ ಹೊಲ ಆಯ್ತು? 2.5 ಎಕರೆ ಅದ್ರಿ ಸರ್. 2.5 ಎಕರೆದೊಳಗ ಇಷ್ಟೆಲ್ಲ ಬೆಳೆಗಳನ್ನ ಬೆಳಕೊಂಡು ಪಶು ಸಂಗೋಪನೆ ಮತ್ತು ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಿ? ಮಾಡ್ತೀವ್ರಿ ಸರ್. ನೀವ್ ಒಬ್ಬರ ಮಾಡ್ತೀರಿ? ಇಲ್ರಿ, ನಮ್ಮ ಮನೆಯವರು ನಾವು ಕೂಡ ಮಾಡ್ತಿದ್ದೇವ್ರಿ. ನಿಮ್ಮ ಮನೆಯವರು ನೀವು ಕೂಡ ಮಾಡ್ತಿದ್ರಿ. ಈ ಹೋಮಿಯೋ ಕೃಷಿಯನ್ನ ಎಷ್ಟು ವರ್ಷದಿಂದ ತಾವು ಬಳಸ್ತಾ ಇದ್ದೀರಿ? 2 ವರ್ಷದಿಂದ ಮಾಡ್ತೀವಿ. ಯಾವ್ಯಾವ ಬೆಳೆಯಲ್ಲಿ ಬೆಳೆಸಿರಿ? ನಾವು ಮೆಕ್ಕೆಜೋಳ, ತೊಗರಿ, ಕಡ್ಲಿ, ಗೋಧಿಗೆ ಬೆಳೆಸ್ತಿದ್ದೇವ್ರಿ. ನೀವು ಬೀಜೋಪಚಾರದಿಂದ ಸ್ಟಾರ್ಟ್ ಮಾಡಿದ್ರೆ ಏನ್ ಹೆಂಗ್ರಿ? ಬೀಜೋಪಚಾರಲಿಂತ ಮಾಡ್ತೀವ್ರಿ ಸರ್. ಬೀಜೋಪಚಾರದಿಂದ ಮಾಡ್ರಿ. ಆದ್ರೆ ಈಗ ಮತ್ತೆ ಯಾರಾದ್ರೂ ಸ್ಪ್ರೇ ಗ್ರೇ ಮಾಡ್ತೀರ? ಸ್ಪ್ರೇ ಇದೆ, ಹೋಮಿಯೋಪತಿಯದ ಮಾಡ್ತೀವ್ರಿ ಸರ್. ಮತ್ತೆ ರಸಾಯನ ಗೊಬ್ಬರದ ಏನ್ ಮಾಡಲ್ಲ ಸರ್. ಹೋಮಿಯೋಪತಿಯದ ಮಾಡ್ತೀವ್ರಿ. ಹೋಮಿಯೋಪತಿಯದ ಮಾಡ್ತೀರಿ. ಈಗ ನಿಮ್ ಜೊತೆ ನಿಮ್ಮ ಯಜಮಾನರು ಕೃಷಿಯಲ್ಲಿ ಭಾಗಿಯಾಗಿ? ಯಜಮಾನರು ನಾವು ಕೂಡ ಮಾಡ್ತಿದ್ದೇವ್ರಿ ಸರ್. ಗೌರಮ್ಮ ಸುಭಾಷ್ ಹಂಚನಾಳ ಅವರ ಮನೆಯವರು ಕೂಡ ನಮ್ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಅವರ ಕೃಷಿ ಅನುಭವಗಳನ್ನು ಕೂಡ ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ಸುಭಾಷ್ ಹಂಚನಾಳ ಅವರೇ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ಹೋಮಿಯೋ ಕೃಷಿಯನ್ನು ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಿ? 2 ವರ್ಷದಿಂದ ಮಾಡತ್ತೀವಿ ಸರ್. 2 ವರ್ಷದಿಂದ ಮಾಡತ್ತೀರಿ. ಯಾವ ರೀತಿ ಹೋಮಿಯೋ ಕೃಷಿಯನ್ನು ತಾವು ಅಳವಡಿಸಿಕೊಂಡ್ರಿ ಅಂತ ಹೇಳ್ತೀರಿ? ಮಲ್ಲ ಕೆಮಿಕಲ್ ಮಾಡ್ತಿದ್ದೇವೆ, ಹಿಂಗಾಗಿ ಅದು ರಾಹುಲ ಮತ್ತೆ ಮಾಲು ಕಡಿಮೆ ಮಾಡ್ಲಾತು. ಹಿಂಗಾಗಿ ನಮ್ಮ ಗ್ರೀಸ್ ಬದ್ದು ಭೇಟಿ ಆದೇವೆ. ಹಿಂಗಾಗಿ ಅವರು ಬೀಜೋಪಚಾರದಿಂದ ಮಾಡುವ ಸರಿಯಾಗಿ ಹೋಗ್ತದೆ ತಂದ್ರೆ ಆ ಟೈಪ್ ಮಾಡ್ಕೊಂಡು ಬಿಟ್ಟೆ ನಾವು. ಈ ಬೀಜೋಪಚಾರದಿಂದ ಮಾಡತ್ತೀರಿ? ಮೊದಲು ಯಾವ ಬೆಳೆಯಲ್ಲಿ ನೀವು ಈ ಹೋಮಿಯೋ ಕೃಷಿಯನ್ನು ಅಳವಡಿಸಿಕೊಂಡ್ರಿ? ಮೆಕ್ಕೆಜೋಳ. ಮೆಕ್ಕೆಜೋಳ ಬೀಜೋಪಚಾರ ಯಾವ ರೀತಿ ಮಾಡಿದ್ರಿ? ಅದನ್ನ ಬೀಜೋಪಚಾರದಿಂದ ಒಂದು ಬಾಟ್ಲಿ ಔಷಧ ಕೊಟ್ಟಿದ್ವಿ. ಅದನ್ನ ಮೆಕ್ಕೆಜೋಳ ಹಚ್ಚಿ ಒಂದು 10-15 ಮಿನಿಟ್ ಒಣಗಿಸಿ ಇಟ್ಟಿದ್ದೇವೆ. ಅಂದ್ರೆ ನೆರಳಿನಲ್ಲಿ ಒಣಗಿಸಿದ್ರಿ? ಇಳುವರಿ ಚಲೋ ಬಂತು. ಅದನ್ನ ಬಿತ್ತನೆಯನ್ನ ಯಾವ ರೀತಿ ಮಾಡಿದ್ರೆ? ಅಂದ್ರೆ ಸಾಲಿನಿಂದ ಸಾಲಿಗೆ ಮತ್ತು ಬೀಜದಿಂದ ಬೀಜದಿಂದ ಸಾಲಿಗೆ 18 ಇಂಚ್ ಇಟ್ಟದ್. ಬೀಜಕ್ಕೆ 8 ಇಂಚ್ 4 ಇಂಚ್ ಹಿಂಗ್ ಇಟ್ಟದ. ಹೌದ್ರಿ. ಈಗ ಸಾವಯವದಲ್ಲಿನ ನೀವು ಮಾಡ್ತಾ ಇದ್ರಿ ಈಗ ಹೋಮಿಯೋ ಕೃಷಿಯನ್ನ? ರಾಸಾಯನಿಕ ಯಾವ ಗೊಬ್ಬರಗಳನ್ನು ಹಾಕಂಗಿಲ್ಲ ಈಗ. ಈಗ ಸಾವಯವದಲ್ಲಿ ಬೆಳೆಯೋದಕ್ಕ ಮತ್ತೆ ರಾಸಾಯನಿಕ ಬೆಳೆಯೋದಕ್ಕ ವ್ಯತ್ಯಾಸ ಕಂಡು ಬಂದಿರ್ಬೇಕಲ್ರಿ ನಿಮಗೆ? ಕಂಡು ಬಂದೈತೆ ವ್ಯತ್ಯಾಸ ಬಹಳ. ಹೋದ ವರ್ಷ ಮೆಕ್ಕೆಜೋಳ ಹಾಕಿದ್ದೇವೆ, ಒಂದು ಪ್ಯಾಕೆಟ್ ಗೆ 12 ಕಟ್ ಆಯ್ತು. ಈ ಸಲ ನಾವು ಸಾವಯವ ಮಾಡಿದ್ರೆ ಹೋಮಿಯೋಪತಿ 20 ಕಟ್ ಆಯ್ತು 4 ಕಿಲೋ ಬೀಜಕ್ಕೆ. ವ್ಯತ್ಯಾಸ ಕಮ್ಮಿ ಆಯ್ತು, ಖರ್ಚು ಕಡಿಮೆ ಆಯ್ತು. ಖರ್ಚು ಕಡಿಮೆ ಆಗೈತಿ. ಈಗ ಮೆಕ್ಕೆಜೋಳದೊಳಗ ಈ ಪಾಲ್ ಸೈನಿಕ ಹುಳುವಿನ ಮತ್ತೆ ಲದ್ದಿ ಹುಳುವಿನ ಕಾಟ ಅಂತ ಇರ್ತೈತಿ, ಅದಕ್ಕೂ ಯಾವ ಔಷಧಗಳನ್ನು ತಾವು ಬಳಸಿದ್ರಿ? ನಾವು ಇವತ್ತು ಆರ್ಗ್ಯಾನಿಕ್ ಬಳಸ್ತೇವೆ. ಆರ್ಗ್ಯಾನಿಕ್ ಅಂದ್ರೆ ಇವರು ಈ ಹೋಮಿಯೋ ಔಷಧಗಳನ್ನ ಬಳಸಿರಿ, ಅದು ಕಂಟ್ರೋಲ್ ಆಯ್ತು. ಅಂದ್ರೆ ಈಗ ರಾಸಾಯನಿಕ ಬಳಸಿದಂತ ಬೆಳೆಗಳಿಗೆ ಈ ಹೋಮಿಯೋ ಕೃಷಿಯನ್ನು ಬಳಸಿದಂತ ಬೆಳೆಗಳಿಗೆ ವ್ಯತ್ಯಾಸ ಕಂಡಿರ್ಬೇಕಲ್ರಿ ತಾವು? ನಮ್ಮ ತಮ್ಮ ಕೆಮಿಕಲ್ ಯೂಸ್ ಮಾಡ್ತಾರೆ, ನಮ್ಮ ಆರ್ಗ್ಯಾನಿಕ್ ಮಾಡೋದು, ಅದಕ್ಕೆ ಬಹಳ ವ್ಯತ್ಯಾಸ. ಅಂದ್ರೆ ಎಲೆಗಳಲ್ಲಿ ಮತ್ತೆ ಹೆಸರು ಮುದ್ದೆ ಹಾಕೋದು ಕೆಮಿಕಲ್ ಯೂಸ್ ಮಾಡಿದ್ದು. ಅಂದ್ರೆ ಇವು ನೀವ್ ಏನ್ ಹೇಳ್ತಾ ಇದೀರ ಅಂದ್ರೆ ಈಗ ಇವು ಹೋಮಿಯೋ ಕೃಷಿ ಬಳಸಿದಕ್ಕ ಎಲೆಗಳು ಅಗ್ಲವಾಗಿ ಮುದ್ದಾಗಿ ಬರ್ತಾವ, ಹಸಿರು ಹೆಚ್ಚಾಗಿರ್ತದೆ ಅಂತ ಹೇಳ್ತಾ ಇದ್ರಿ ತಾವ. ಈ ರಾಸಾಯನಿಕದಲ್ಲಿ ಅವು ಕಡಿಮೆ ಇರ್ತೈತಿ. ಮತ್ತೆ ಇಳುವರಿ ವ್ಯತ್ಯಾಸ ನೀವು ಕಂಡ್ರಿ. ಈ ಮೆಕ್ಕೆಜೋಳದಲ್ಲಿ ಆಯ್ತು, ಮತ್ತೆ ತೊಗರಿಯಲ್ಲಿನ ಯಾವ ರೀತಿ ನೀವು ಔಷಧ ಹೊಡೆದು ಕೆಮಿಕಲ್ ಯೂಸ್ ಮಾಡಿಲ್ರಿ? ಹೌದ್ರಿ. ಈಗ ತೊಗರಿಯಲ್ಲಿ ತಾವು ಬಳಸಿರಿ, ಬೀಜೋಪಚಾರದಿಂದ ಬಳಸಿರಿ ಅಂತ ಹೇಳಿದ್ರಿ. ಅದ್ರ ಸಾಲದಿಂದ ಸಾಲಕ್ಕೆ ಯಾವ ತರ ನೀವು ಬಿತ್ತನೆ ಮಾಡಿ? ಸಾಲಕ್ಕೆ 3 ಪುಟ್ ಇಟ್ಟು. 3 ಪುಟ್ ಬೀಜದಿಂದ ಬೀಜಕ್ಕೆ 4 ಪಟ್ಟು 5 ಪಟ್ಟು ಹಿಂಗ್ ಇಟ್ಟು. ಹೌದು. ಮತ್ತೆ ಈಗ ಈ ತೊಗರಿಯಲ್ಲಿನ ಏನಾದ್ರು ವ್ಯತ್ಯಾಸ ಕಂಡಿರ್ಬೇಕಲ್ಲ ಅಂದ್ರೆ ನಿಮ್ಮ ಹೊಲದ ಪಕ್ಕದಲ್ಲಿ ಯಾರಾದ್ರೂ ರಾಸಾಯನಿಕ ಬೆಳಿತಿರ್ತಾರೆ, ಅಂದ್ರೆ ನೀವು ಸಾವಯವದಲ್ಲಿ ಅಂದ್ರೆ ಅದ್ರ ಜೊತೆ ಹೋಮಿಯೋ ಕೃಷಿಯನ್ನು ತಾವು ಅಳವಡಿಸಿಕೊಂಡ್ರಿ, ಅವರು ಬೆಳೆದಂತ ಬೆಳೆಗ ನೀವು ಬೆಳೆದಂತ ಬೆಳೆಗ ವ್ಯತ್ಯಾಸವನ್ನು ಏನಾದ್ರು ಅಂದ್ರೆ ಯಾವ ರೀತಿಯಾದ ವ್ಯತ್ಯಾಸವನ್ನು ಕಾಣಬಹುದು? ಸ್ವಲ್ಪ ಕಾಯಿ ಕಡಿಮೆ ಆಗ್ಯದ, ನಮ್ ಕಾಯಿ ಸ್ವಲ್ಪ ಜಾಸ್ತಿ ಅದ. ಕಾಯಿಗಳಲ್ಲಿ ವ್ಯತ್ಯಾಸವನ್ನು ಕಂಡ್ರಿ. ಈ ಮುಂಚೆನೆ ನೀವು ರಾಸಾಯನಿಕದಲ್ಲಿ ಬೆಳೆದಿದ್ರಿ ನೀವು ತೊಗರಿಯನ್ನ, ಆ ತೊಗರಿಗೆ ಈ ಹೋಮಿಯೋ ಕೃಷಿಯಲ್ಲಿ ಬೆಳೆದಂತ ತೊಗರಿಗೆ ಏನಾದ್ರೂ ಕಾಳುಗಳಲ್ಲಿ ಮತ್ತು ಇಳುವರಿಯಲ್ಲಿ ವ್ಯತ್ಯಾಸ ಕಾಣಬಹುದಲ್ಲ? ಕಾಲ್ಪಿಂಡ್ ಕಾಲ್ಪಿಂಡ್ ಐತಿ ಅಂದ್ರೆ ಕಂದಗಾಳ ಅಂತ ಯಾವ್ದು ಕೆಮಿಕಲ್ ಯೂಸ್ ಮಾಡಿದ್ರು ಈ ಸಲ ಹೊಟ್ಟೆ ಬಂದಿಲ್ಲ ಅಂದ್ರೆ ಈ ಕಾಳುಗಳಲ್ಲಿ ದಪ್ಪ ಮತ್ತು ಸುರಕ್ಷಿತವಾಗಿದೆ ಅಂತ ತಾವು ಹೇಳ್ತಾ ಇದ್ರಿ. ಈಗ ಈ ಹೋಮಿಯೋ ಕೃಷಿಯಲ್ಲಿ ತೊಗರಿನ ತಾವು ಬೆಳೆದ್ರೆ ಕಾಳುಗಳು ಪಿಂಡ ಆಗೈತಿ ದಪ್ಪ ಆಗೈತಿ ಅಂತ ಹೇಳಿದ್ರಿ, ಇದರಲ್ಲಿ ನೀವು ಇನ್ನು ರಾಶಿಯನ್ನು ಮಾಡಿಲ್ಲ ಅದನ್ನ ಇನ್ನು ಈಗ ಮೆಕ್ಕೆಜೋಳ ರಾಶಿ ಮಾಡ್ರಿ. ಈ ಮೆಕ್ಕೆಜೋಳದಲ್ಲಿ ಅವುಗಳ ಕಾಳ ಸೈಜ್ ಮತ್ತು ತನಿಗಳ ಸೈಜ್ ಪಿಂಡ್ ಬಂದೈತಿ ಸಣ್ಣ ತುದಿ ತನಕ ಕಾಳ ಆಗಿದೆ ತುದಿ ತನಕ ಕಾಳ ಆಗೈತಿ. ಅದೇ ರೀತಿ ಹೋಮಿಯೋ ಕೃಷಿಯನ್ನ ಅಳವಡಿಸಿಕೊಂಡಿಂದ ತಮಗ ಹೆಚ್ಚಿನ ಲಾಭವನ್ನು ಪಡೆದಿರಿ ಅಂತ ಪಡೆದಿದ್ದೇವೆ ಸರ್. ತುಂಬಾ ಸಂತೋಷ ಗೌರಮ್ಮ ಸುಭಾಷ್ ಸಂಚನಾಳ್ ಅವರೇ. ಅದೇ ರೀತಿ ನಮ್ಮ ರೈತರು ತಮ್ಮ ಜೊತೆ ಮಾತಾಡಬೇಕಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? 8050220616. ಆತ್ಮೀಯರೇ, ಗೌರಮ್ಮ ಸುಭಾಷ್ ಹಂಚನಾಳ್ ಅವರ ನಂಬರ್ ನಾ ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 8050220616. ಈ ನಂಬರ್ ಕರೆ ಮಾಡಿ ಗೌರಮ್ಮ ಸುಭಾಷ್ ಹಂಚನಾಳ್ ಅವರ ಜೊತೆ ಮಾತಾಡಿ ಅವರಿಂದ ಮಾಹಿತಿಯನ್ನ ಪಡೆಯಬಹುದು. ಗೌರಮ್ಮ ಸುಭಾಷ್ ಹಂಚನಾಳ್ ಅವರೇ ಮತ್ತು ಸುಭಾಷ್ ಹಂಚನಾಳ್ ಅವರೇ, ಇಲ್ಲಿ ತನಕ ತಮ್ಮ ಕೃಷಿ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಈ ತನಕ ತೊಗರಿ ಮತ್ತು ಮೆಕ್ಕೆಜೋಳ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಅತಾಲಟಿ ಗ್ರಾಮದ ರೈತ ದಂಪತಿಗಳಾದ ಗೌರಮ್ಮ ಹಂಚನಾಳ್ ಮತ್ತು ಸುಭಾಷ್ ಹಂಚನಾಳ್ ಅವರೊಡನೆ ನಡೆಸಿದ ಸಂದರ್ಶನ ಆಲಿಸಿದಿರಿ. ಈಗ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಡನೆ ಆತ್ಮೀಯ ಮಾತುಕತೆಯನ್ನ ಕೇಳೋಣಂತ. ಆತ್ಮೀಯರೇ, ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ್ ಅವರು ಕೂಡ ಅದರ. ಇವತ್ತಿನ ಕಾರ್ಯಕ್ರಮದೊಳಗ ಗೌರಮ್ಮ ಸುಭಾಷ್ ಹಂಚನಾಳ್ ಅವರು ಯಾವ ರೀತಿ ಹೋಮಿಯೋ ಕೃಷಿಯನ್ನ ಮಾಡುವುದಕ್ಕೆ ಒಪ್ಪಿಕೊಂಡ್ರು ಮತ್ತು ಅವರು ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಅವರದೇ ಆದಂತಹ ವಿಚಾರಗಳನ್ನ ಈಗ ಅವರಿಂದ ಕೇಳೋಣ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ ಸರ್. ಗೌರಮ್ಮರದು ಇಲ್ಲೇ ಇದೆ ತೋಟ ತಲಟ್ಟಿ ಹತ್ರ. ಅವರು ಸುಮಾರು 2 ವರ್ಷದಿಂದ ನಮಗೆ ಪರಿಚಯ ಮತ್ತು ಅವರಿಗೆಲ್ಲ ನಾವು ಕೆಲವೊಂದು ಮಾರ್ಗದರ್ಶನ, ಮೆಡಿಸಿನ್ ಯಾವ್ದು ಬಳಸಬೇಕು ಏನು ಪ್ರತಿಯೊಂದನ್ನು ಮಾರ್ಗದರ್ಶನ ಮಾಡ್ಕೋತ ಬಂದಿದ್ದೀವಿ. ಮೊದಲನೇದಾಗಿ ಅವರು ತೊಗರಿಗೂ ಬಳಸ್ತಿದ್ರು, ಆಮೇಲೆ ಜೋಳಕ್ಕೂ ಬಳಸ್ತಿದ್ರು, ಅದಕ್ಕಿಂತ ಮುಂಚೆ ಕಬ್ಬನ್ನು ಹಾಕಿದ್ರು. ಕಬ್ಬಿಗೂ ಸಿಹಿಕೆ ಕುಡಿದ್ದೆ ನಾವು, ಕಬ್ಬಿನಲ್ಲಿನೂ ಕೂಡ ಇಳುವರಿ ಬಂದೈತದ ಸ್ಟಾರ್ಟಿಂಗ್. ಇತ್ತಿತ್ತಲಾಗೆ ಈ ವರ್ಷ ಅವರು ಮೆಕ್ಕೆಜೋಳಕ್ಕೆ ಮತ್ತು ತೊಗರಿಗೆ ಬಳಸಿದ್ದಾರೆ. ತೊಗರಿದ ಇನ್ನೂ ರಾಶಿ ಆಗಿಲ್ಲ, ಬಟ್ ಮೆಕ್ಕೆಜೋಳದ ರಾಶಿ ಆಗೈತಿ. ಅವ್ರ ರಾಶಿಗೆ ನಾನು ನೋಡ್ಲಿಕ್ಕೆ ಹೋಗಿದ್ದೆ, ಚೇಂಜಸ್ಸು ಬದಲಾವಣೆ ಕಾಳು ಯಾವ ರೀತಿ ಆಗ್ಯದ ಏನು ಅಂತಂತೇಳಿ. ಮತ್ತು ತೆನಿ ಎಲ್ಲ ಫುಲ್ ಹೆಲ್ದಿ ಮತ್ತು ತೆನಿ ತುಂಬ ಕಾಳು. ಇವು ಕೆಲವೊಂದು ಏನಾಯ್ತು, ರಾಸಾಯನಿಕ ಬಳಸಿದ್ದು ಸ್ಟಾರ್ಟಿಂಗ್ ಇಂದ ದಪ್ಪ ಇರ್ತಾವ ಕಾಳು, ಮುಂದೆ ತೆನಿ ತುದಿ ಹೋದಂಗೆ ಕಾಳು ಸಣ್ಣ ಆಗಿಬಿಡ್ತಾವ. ಇದರಲ್ಲಿ ಒಂದು ವ್ಯತ್ಯಾಸ ನಾನೇನು ಕಂಡುಕೊಂಡೆ ಈ ಹೋಮಿಯೋಪತಿ ಒಳಗೆ ಅಂತಂದ್ರೆ, ಸ್ಟಾರ್ಟಿಂಗ್ ಏನು ಥಿಕ್ನೆಸ್ ದಪ್ಪ ಕಾಳು ಇರ್ತೈತಿ, ತುದಿ ತನಕ ಅದೇ ತರಾನೇ ದಪ್ಪ ಥಿಕ್ನೆಸ್ ಕಾಳು ಇತ್ತು. ಪೂರ್ತಿ ರಾಶಿ ಆಗೋ ತನಕ ಎಲ್ಲ ಪೂರ್ತಿ ನೋಡಿ ಬಂದಿದ್ದೆ ನಾನು. ನನಗೆ ಆಕ್ಚುಲಿ ನನಗೆ ಆಶ್ಚರ್ಯ ಅನಿಸ್ಬಿಟ್ಟದ. ಅವ್ರಿಗೆ ಅದರಲ್ಲಿ 2 ತರ ನಾನು ಔಷಧ ಕೊಟ್ಟಿದ್ದೆ, ಒಂದು ಬೀಜೋಪಚಾರ ಔಷಧ ಕೊಟ್ಟಿದ್ದೆ, ಆಮೇಲೆ ನಂತರ ಈ ಸುಳಿಯಲ್ಲಿ ಹುಳ ಬರುತ್ತೆ ಸಣ್ಣದಾರ ಅದಕ್ಕೆ, ಮತ್ತೆ ಅದ್ರ ಜೊತೆಗೆ ನಾನು ಗ್ರೋತ್ ಪ್ರಮೋಟರ್ ಆಗಿನೂ ಔಷಧ ಕೊಟ್ಟಿದ್ದೆ. 2 ಚೆನ್ನಾಗಿ ಕೆಲಸ ಮಾಡಿದ್ದಾವೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಹೋಮಿಯೋ ಕೃಷಿ ಅವ್ರು 2 ವರ್ಷದಿಂದ ಯೂಸ್ ಮಾಡತ್ತಾರಲ್ಲ, ಪ್ರತಿಯೊಂದು ಏನೇ ಮಾಡಬೇಕಾದ್ರೂ ಅವರಿಗೆ ಸಲಹೆ ಮಾರ್ಗದರ್ಶನ ಕೊಡ್ತಾ ಬರ್ತೀವಿ. ಮತ್ತೆ ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ಕೇಳ್ತಾರೆ ಅವರು, ಯಾವ ರೀತಿ ಇದನ್ನ ಮಾಡಬೇಕು ಹೆಂಗ ಏನು ಅಂತ ಹೇಳಿ ಆ ರೀತಿ ಅವ್ರಿಗೆ ಸಲಹೆ ಸೂಚನೆ ಕೊಡತ್ತೀವಿ. ಅವರು ರೀಸೆಂಟ್ಲಿ ಸರಿ ಅವರು ಕೃಷಿ ಹೊಂಡ ಮಾಡಿಕೊಂಡು ತೋಟಗಾರಿಕೆಯಲ್ಲಿ ಒಂದು ಸ್ವಲ್ಪ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ವೆಜಿಟೇಬಲ್ ತರಕಾರಿ ಅವೆಲ್ಲ ವಿಷಮುಕ್ತ ಆಹಾರ ಬೆಳೆದು ಗ್ರಾಹಕರಿಗೆ ಹೋಗುವಂಗಾಗಬೇಕು, ರೈತರು ಲಾಭದಾಯಕ ಕೃಷಿ ಮಾಡಬೇಕು, ವಿಷಮುಕ್ತ ಆಹಾರ ತಿನ್ನಬೇಕು, ರೋಗ ಮುಕ್ತದಿಂದ ಇರಬೇಕು ಅನ್ನೋದು ಒಂದು ಆಸೆ. ಅದೆಲ್ಲರೂ ರೈತರು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ವಿಷಮುಕ್ತ ಆಹಾರ ಬೆಳೆಯೋದ್ರಿಂದ ದೇಶವೇ ವಿಷಮುಕ್ತವಾಗಿ ಮಾಡಬಹುದು ಅಂಥೇಳಿ ಉದ್ದೇಶ ಇಟ್ಕೊಂಡು ಅವ್ರಿಗೂ ಕೂಡ ಮಾರ್ಗದರ್ಶನ ಕೊಡ್ತಾ ಬಂದಿದ್ದೀವಿ. ಇವತ್ತು ನಾವು ಒಂದರಲ್ಲೇ ರಿಸಲ್ಟ್ ತಗೊಳ್ಳೋದಲ್ಲ, ಹಲವಾರು ಥರ ಬೆಳೆಗಳಿರ್ತಾವೆ. ಒಣ ಬೇಸಾಯದಲ್ಲಿ ಬೆಳೀತಕ್ಕಂಥ ಬೆಳೆಗಳಿರ್ತಾವೆ, ತೋಟಗಾರಿಕೆ ಬೆಳೆ ಇರ್ತಾವೆ, ಮತ್ತು ಈ ತರಕಾರಿ ಹಣ್ಣಿನ ಬೆಳೆಗಳು ಪ್ರತಿಯೊಂದಕ್ಕೂ ಅದಕ್ಕೆ ಹೋಮಿಯೋದಲ್ಲಿ ಔಷಧ ಇದೆ. ಮತ್ತು ಹೋಮಿಯೋ ಬಳಸಿರ್ತಕ್ಕಂಥ ಆಹಾರ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಸುಧಾರಿಸ್ತಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವೇನು ಮಾಡ್ತೀವಿ, ರೈತರನ್ನೇ ಎಜುಕೇಟ್ ಮಾಡಿಬಿಡತ್ತೀವಿ, ಅದರ ಫಲಿತಾಂಶ ಅವರೇ ಹೇಳ್ತಾರೆ. ಇದು ನಾವೇನು ಹೇಳಂಗಿಲ್ಲ, ಬಟ್ ನಮ್ದೊಂದು ಸೇವೆ, ನಾವು ಏನ್ ಮಾಡಕತ್ತೀವಿ ಹಿಂಗಾದ ಮಾಡಿ ನೋಡ್ರಿ ಅತ್ತೀವಿ, ಸರಿ ಅನ್ಸಿದ್ರೆ ಮುಂದುವರಿರಿ. ಅದಕ್ಕೆ ಆ ನಿಟ್ಟಿನಲ್ಲಿ ನಡೆದದ. ಮುಂದೊಂದು ದಿವಸ ಮೊದಲಿಂದ ಏನ ಹಳೆಯ ಟ್ರೆಡಿಷನಲ್ ಹಳೆಯ ವಿಷಮುಕ್ತ ಆಹಾರ ಹೆಂಗ್ ಬೆಳೀತಿದ್ರು ಅದು ಮತ್ತೆ ಮರಳಿ ಬರಲಿ ಅನ್ನೋದು ನಮ್ಮ ಆಸೆ. ರೈತ ಬಾಂಧವರೇ, ಏನೇ ಕೃಷಿ ಸಂಬಂಧಪಟ್ಟ ಮಾಹಿತಿ ಬೇಕಾದ್ರೆ, ಕೃಷಿ ಯಂತ್ರೋಪಕರಣ ಆಗಿರ್ಬೋದು, ಹೋಮಿಯೋಪತಿ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾದ್ರೆ ಮಾಹಿತಿ ಆಗಿರ್ಬೋದು, ಮತ್ತೆ ಇನ್ನಿತರ ವೈಜ್ಞಾನಿಕ ತಂತ್ರಜ್ಞಾನ ಅಳವಡಿಕೆ ಕೃಷಿಯಲ್ಲಿ ಏನೇ ಇದ್ರೂ ಕೂಡ ಒಟ್ಟು ಕೃಷಿ ಸಂಬಂಧಿತ ಮಾಹಿತಿಗಾಗಿ ನಾನು ಸದಾ ನಿಮ್ ಜೊತೆ ಇರ್ತೇನೆ. ನಿಮ್ ಸಮಸ್ಯೆಗೆ ಪರಿಹಾರ ಒದಗಿಸುವಂತ ಕೆಲಸ ಮಾಡ್ತೀನಿ. ನಮ್ ಸಂಪರ್ಕ ಮಾಡಬೇಕಾದ್ರೆ 9902133996 ಈ ನಂಬರ್ಗೆ ಕರೆ ಮಾಡಬಹುದು, ತಮ್ಮ ಸಮಸ್ಯೆ ಹೇಳಬಹುದು. ಸಾಧ್ಯ ಆದಷ್ಟು ನಮ್ಮ ಕಡೆಯಿಂದ ಆ ಸಮಸ್ಯೆಗೆ ಪರಿಹಾರ ಒದಗಿಸಲಿಕ್ಕೆ ನಾನು ತಯಾರಿದ್ದೇನೆ. ಆತ್ಮೀಯರೇ, ಗೌರಮ್ಮ ಮತ್ತು ಸುಭಾಷ್ ಸಂಚನಾಳ ಅವರು ಏನು ಇವತ್ತು ವಿಷಮುಕ್ತವಾದಂತಹ ಒಂದು ಆಹಾರ ಪದ್ದತಿಯನ್ನ ಅಳವಡಿಸಿಕೊಳ್ಳುವಂತಹ ಒಂದು ವಿಚಾರಕ್ಕೆ ತಮ್ಮನ್ನು ತಾವು ಹೋಮಿಯೋ ಕೃಷಿಗೆ ಅಳವಡಿಸಿಕೊಂಡಿದ್ದಾರೆ, ಅದೇ ರೀತಿ ತಾವು ಅವರನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ವಿಚಾರ ವಿನಿಮಯ ಮಾಡಿ ತಾವು ಕೂಡ ಇಂತಹ ಪ್ರಯೋಗದೊಳಗೆ ತಮ್ಮನ್ನ ತಾವು ತೊಡಗಿಸಿಕೊಂಡ್ರೆ ಒಳ್ಳೆಯದಾಗ್ತದ ಅನ್ನುವಂತಹ ಒಂದು ವಿಚಾರದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಈ ತನಕ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೋಂಡ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸಿದ್ರಾಯ್ ಸಾಳುಂಕೆ. ಈಗ ಒಂದು ಕೃಷಿ ಹಾಡನ್ನ ಕೇಳೋಣ. ತೆನೆಗಳು ಹಣ್ಣಿನ ಬೆಳೆಗಳು ನಗುತ್ತಾ ನಗುತ್ತಾ ಬೆಳೆದಿತ್ತು. ಒಂದಾನೊಂದು ಕಾಲದಲ್ಲಿ ನೇಗಿಲಿನಲ್ಲಿಯುತ ಉಳುತ್ತಿತ್ತು. ಒಂದಾನೊಂದು ಕಾಲದಲ್ಲಿ ನೇಗಿಲಿನಲ್ಲಿಯುತ ಉಳುತ್ತಿತ್ತು. ಯೋಜನೆ ತಪ್ಪಿ ಜನಸಾಗರವು ಹೆಚ್ಚಿರಲು, ಮುಂದಿನ ಒಮ್ಮೆ ಯೋಜನೆ ತಪ್ಪಿ ಜನಸಾಗರವು ಹೆಚ್ಚಿರಲು, ಬಾಯಿ ಬಾಯಿಗೂನಿಸಲು ತಿನ್ನಿಸಲು ಕೂಳಿನ ಬೇಡಿಕೆ ಹೆಚ್ಚಿತ್ತು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಹಸಿರು ಕ್ರಾಂತಿಯ ಹೊನ್ನ ಬಣ್ಣದ ಆಸೆ ಎಲ್ಲರಲ್ಲಿ ಮೂಡಿರಲು, ರೈತರು ರಾಸಾಯನಿಕ ಬಳಸಿ ಇಳುವರಿ ಹೆಚ್ಚು ಮಾಡಿರಲು, ತುಂಬಿತು ಜನರೆಲ್ಲರ ಹೊತ್ತೆ ಬರಿದಾಯಿತು ಭೂಮಿಯ ತತ್ತೆ ಬರಿದಾಯಿತು ಭೂಮಿಯ ತತ್ತೆ. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ ಉಳುತ್ತಿತ್ತು. ಒಂದಾನೊಂದು ಕಾಲದಲ್ಲಿ ಬೇಸಾಯವದು ಬಹಳ ಮುಂದೆ ಹೋಗುವುದು, ಆದರೆ ಏನು ಆಗಿದೆ ಎಂದರೆ ಆ ಆರೋಗ್ಯವೇ ಹೋಗುವುದು. ಉಣಲು ಉಡಲು ಸಾಕಷ್ಟಿತ್ತರು ಮೊದಲಿನ ಕಸುವು ಹೋಗುವುದು, ಮುಂದೆ ನಮ್ಮ ಮಕ್ಕಳಿಗೊಂದು ಉತ್ತಮ ಭೂಮಿ ಬೇಕುವುದು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಸಾವಯವ ಕ್ರಾಂತಿಯ ಸಫಲತೆಗಾಗಿ ಎಲ್ಲರ ಮನಸ್ಸು ಮಿಡಿದಿರಲು, ರೈತರು ರಾಸಾಯನಿಕ ಬಿಟ್ಟು ಬೇಸಾಯವನ್ನು ಮಾಡಿದರೆ ಪರಿಸರ ಆರೋಗ್ಯ ಸಿಗಬಹುದು, ಸಂಭ್ರಮ ಮರಳಿ ಬರಬಹುದು, ಸಂಭ್ರಮ ಮರಳಿ ಬರಬಹುದು. ಒಂದಾ ನಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು ಜೋಳದ ತೆನೆಗಳು ಹಣ್ಣಿನ ಬೆಳೆಗಳು ನಗುತ್ತಾ ನಗುತ್ತಾ ಬೆಳೆದಿತ್ತು ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಶೋಭಕ ಮನೆಗೆ ಬಾರಪ್ಪ ರಜಣ ಬಾ. ಅಲ್ಲ ಏನಿದೆ ಯಾಕೋ ಧ್ವನಿ ಹೇಳಿದ್ರೆ ಏನಪ್ಪ ಇರ್ತಾವಲ್ಲ ತಾಪತ್ರಯ ಮನಿ ಅಂದ ಮೇಲೆ ಸಂಸಾರ ಅಂದ ಮೇಲೆ ಎಲ್ಲ ಅಷ್ಟು ತಾಪತ್ರ ಕಡಿಮೆ ಕಡಿಮೆ ಆಗ್ತಾವ ಬಿಡ್ತಾವ ಮತ್ತ ವಿಚಾರ ಅಂತೂ ಬರ್ತಾವ ನೋಡು. ಶೋಭಕ್ ಏನ್ ಹೇಳ್ಬೇಕವ ಹಂಗೇನಿಲ್ಲ ಶೋಭಕ್ ಮನುಷ್ಯಳ ಇದ್ದಾಳಪ್ಪ ಮನುಷ್ಯರ ಅಂದ ಮೇಲೆ ವಿಚಾರಗಳಿದ್ದೇ ಇರ್ತಾವಿಲ್ಲ ನೋಡು. ಅಲ್ಲ ರಜಣ್ಣ ಎಷ್ಟು ಗಟ್ಟಿದ್ರು ಮನುಷ್ಯ ಒಂದೊಂದ್ ಟೈಮ್ನಾಗ ಹಂಗ ಆಗ್ತಾವ ನೋಡ ಮೆತ್ತಗ ಆಗ್ತದ ಅವು ಅಂತ ವಿಚಾರಗಳು ಬಂದ್ ಬಿಟ್ಟಿರ್ತಾವ ಬಂದ್ ಬಿಡ್ತ ಹೌದಲ್ಲ ಅದಕ್ಕ ತಿಳಿದ್ರೆ ಏನ್ ಹೇಳ ಏನ್ ಹೇಳ್ತಾರೆ ಚಿಂತೆ ಚಿತೆ ಇದ್ದಂಗ ಹೌದು ಹೌದಿಲ್ಲ ಅದ್ರ ನಡುವೆ ಸೊನ್ನೆ ಚಿತೆ ಆಗ್ಬಿಡ್ತದೆ ಚಿತೆ ಆಗ್ಬಿಡ್ತದೆ ಅಂತಂದ್ರೆ ಜೀವಂತ ಸುಡುತ್ತದಂತದ ಖರೇನೆ ಅದ ಇಷ್ಟೆಲ್ಲ ಹೇಳ್ಯಾರ ಇಷ್ಟೆಲ್ಲ ಕೇಳಿರ್ತೀವಿ ಇಷ್ಟೆಲ್ಲ ಓದಿರ್ತೀವಿ ಅಂದ್ರೂ ನಮಗ್ ಬಂದಾಗ ನನಗೆ ಹಿಡ್ಕೊಂಡ ಹೌದು ಚಿಂತೆ ಮಾಡ್ಕೋತ ಕೂಡ್ತೀವಿ ಯಾಕಂದ್ರೆ ಅದು ಪ್ರಸಂಗನೆ ಹಂಗಿರ್ತಾವಪ್ಪ ಈಗ ನೀ ಬಂದಿ ನಿನ್ ಜೋಡಿ ಒಂದ್ ಸ್ವಲ್ಪ ಏನೋ ಮಾತಾಡಿ ನಾವು ಅವ್ರಿಗೆ ಮಾಡ್ಕೋಬಹುದು ಯಾರು ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ತಿ ಒಬ್ರೇ ಕೂತಿರ್ತೀವಿ ಇಲ್ಲ ಸತತ್ ಅದೇ ತಲೆ ಏನ್ ಕೆಲಸ ಮಾಡ್ಲಿ ಮಾಡದೇ ಇರ್ಲಿ ಊಟ ಮಾಡಿದ ಕಡೆ ಲಕ್ಷ ಇರಂಗಿಲ್ಲ ತಿಂಡಿ ತಿನ್ನೋದ್ ಲಕ್ಷ ಇರಂಗಿಲ್ಲ ನಾ ಏನ್ ಮಾಡ್ಲಿಕ್ಕತ್ತೀನಿ ಅನ್ನೋದ್ ಲಕ್ಷ ಇರಂಗಿಲ್ಲ ಬರೀ ನಮ್ ತಲೆ ಸುತ್ತೆಲ್ಲ ಬರೀ ಅದೇ ವಿಚಾರ ತಲೆ ತುಂಬಿರ್ತದ ಆ ಟೈಮ್ನಾಗ ಗಂಡ ಹೆಂಡತಿ ಏನಾದ್ರೂ ಮಾತಾಡಿಸಿದ್ರೆ ಅದಂತೂ ಬಹಳ ಜಲ್ದಿ ಬರ್ತದ ನೋಡ್ ಯಾಕಂದ್ರೆ ಇವತ್ ನಾಳೆ ಸುಮ್ ಸುಮ್ನೆ ಸಿಟ್ಟು ಬರ್ದಿರದಪ್ಪ ಮತ್ತೆ ಹಿಂದೆ ಕಣ್ಣಾಗ ಮಾತಾಡ್ಸಿದ್ರೆ ಕೇಳ್ತೇನೆ ಅಲ್ಲಿ ಏನಾಗುತ್ತೆ ಶೋಭಕ್ಕ ಹೇಳಿದ್ರ ಸುಮ್ ಸುಮ್ನೆ ನಮ್ಗೆ ಸಿಟ್ಟು ಬರ್ತಿರ್ತದ ಆಮೇಲೆ ಈ ಟೈಮ್ ಇನ್ನೂ ಹೆಚ್ಚಿಗೆ ಬರ್ತದೆ ಹೇಳಿ ಈ ರೀತಿ ನಾವು ಸಿಟ್ಟು ಮಾಡ್ಕೊಂಡಿವಿ ಆ ಚಿಂತೆ ಏನಿರ್ತಲ್ಲ ಚಿಂತೆ ಕಡಿಮೆ ಆಗ್ತದೇನು ಕಡಿಮೆ ಆಗಂಗಿಲ್ಲ ಬಿಡು ಆ ಸಮಸ್ಯೆ ಬಗ್ಗೆ ಇರ್ತದೇನು ಅದನ್ನು ಆಗಂಗಿಲ್ಲ ಬಗೆಹರಿದ್ರು ಆದ್ರೆ ಏನಾಗುತ್ತೆ ನಮ್ಮ ಬಿಪಿ ಹೆಚ್ಚಾಗ್ತದೆ ಹೌದು ನಮ್ದು ಬಿಪಿ ಹೆಚ್ಚಾಗ ಬೇಡ ಎದುರು ಯಾರು ಇರ್ತಾರ ನೋಡು ಅವ್ರು ಶಾಂತಿದ್ರು ಅವ್ರು ಸುಮ್ ಕೂತ್ರು ಅಂತಂದ್ರ ಮುಂದುವರೆಯೋದಿಲ್ಲ ಅವ್ರದ್ದು ಏನಾದ್ರೂ ಬಿಪಿ ಹೆಚ್ಚಾಯ್ತು ಅವಾಗ ತಾರ್ಕಕ್ಕೆ ಯಾಕಂದ್ರೆ ಎದುರಿನವರು ಇವ್ರಿಗೆ ಏನಾಗ್ಲಿಕ್ಕದ ಅಂತ ಅರ್ಥ ಮಾಡ್ಕೊಂಡ್ರ ಸುಮ್ ಇರ್ತಾರಪ್ಪ ಹೌದು ಸುಸುಳೆ ಸಿಟಿಗೆ ಬರ್ತಿ ಅಂತ ತೆಗೆದ್ರೆ ಇನ್ನ ದೊಡ್ಡದಾಗಿಬಿಡ್ತೀವಿ ಆದ್ರೆ ಶೋಭಕ್ಕ ನಾ ಒಂದು ಪ್ರಶ್ನೆ ಕೇಳ್ತೀನಿ ಏನದು ಈ ಒಂದು ಸಂಸಾರದಾಗ ಈ ಒಂದು ಜಗತ್ತಿನಾಗ ಹೌದು ಯಾವುದೇ ಒಂದು ಸಮಸ್ಯೆ ಅದ ಮನುಷ್ಯಾಗ ನಿನಗೊಂದು ಸಮಸ್ಯೆ ಇರಬಹುದು ನನಗೊಂದು ಸಮಸ್ಯೆ ಇರಬಹುದು ನನ್ನ ಸಮಸ್ಯೆ ನಿನಗದು ಸಣ್ಣದ ಅನಿಸ್ಬಹುದು ನಿನ್ನ ಸಮಸ್ಯೆ ನನಗೆ ಏನ್ ಶೋಭಕ್ಕ ಇದಕ್ಕೆ ಚಿಂತೆ ಮಾಡ್ತಾರೆ ಅಂತ ನಾ ಅನ್ಬಹುದು ಆದ್ರೆ ಎಲ್ಲಾ ಚಿಂತೆಗೆ ಎಲ್ಲಾ ಸಮಸ್ಯೆಗೆ ಉತ್ತರ ಇರ್ತದೋ ಇಲ್ಲೋ ಅಷ್ಟು ಹೇಳೋಣ ಇದು ನೋಡು ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದಪ್ಪ ಉತ್ತರ ಕಂಡುಕೊಳ್ಳೋದು ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದ ಅಂದ್ರೆ ಉತ್ತರ ಅದಂತ ಅರ್ಥ ಆಯ್ತು ಉತ್ತರ ಇರ್ತದೆ ಉತ್ತರ ಇರ್ತದೆ ನನಗೆ ಮೊದಲು ಉತ್ತರ ಕೊಡು ಎಲ್ಲಾ ಸಮಸ್ಯೆಗೆ ಉತ್ತರ ಇರ್ತದೋ ಇಲ್ಲೋ ಉತ್ತರ ಇರ್ತದೆ ಆದ್ರ ಆ ಒಂದು ವಾತಾವರಣ ಬಿಟ್ಟು ಹೊರಗೆ ಬರಲಿಕ್ಕೆ ಆಗಂಗಿಲ್ಲ, ಉತ್ತರ ಕಂಡುಕೊಳ್ಳಿಕ್ ಆಗಂಗಿಲ್ಲ ಅಂತ ಪರಿಸ್ಥಿತಿ ಒಳಗೆ ನಾವಿರ್ತೀವಿ. ಮತ್ತ ಅವಾಗ ಉತ್ತರನೇ ಇಲ್ಲ ಅಂತ ಅನ್ಬೇಕಾಗ್ತದೆ. ಅದಕ್ಕೆ ನಾ ಹೇಳ್ದೇನು, ಈಗ ಚಿಂತೆ ಬರ್ತಾವ ಸಂಸಾರ ಅಂದ್ರೆ ಚಿಂತೆ ಇರೋದೆ. ಹೌದಿಲ್ಲ, ನಾವು ಸಮಾಜದಾಗ ಬದುಕ್ತಿ ಅಂದ್ರೆ ಸಮಾಜ ಎದುರಿಸಬೇಕು. ನಾವು ವಿಚಾರ ಮಾಡಿದ್ರೆ ನಮ್ ಸಮಾಜ ನೋಡುದಿಲ್ಲ, ಸಮಾಜ ತಂದೆ ಆದಂತ ದೃಷ್ಟಿಯಿಂದ ನೋಡ್ತದೆ. ಆಮೇಲೆ ನಾವು ಅದಕ್ಕೆ ಹಿಂಗೆ ನೋಡು ಅಂತ ಹೇಳಕ್ ಆಗಂಗಿಲ್ಲ, ಆಗೋದಿಲ್ಲ. ಯಾಕಂತಂದ್ರೆ ಒಬ್ಬರಿಲ್ಲ ಇಬ್ಬರಿಲ್ಲ ದೊಡ್ಡದ. ಅದಕ್ಕ ನಾವ್ ಅನ್ಕೊಂಡಂಗ ಸಮಾಜ ಅನ್ಬೇಕು ಅಂತ ಮೊದಲೇ ಅವನು ಅನ್ಕೋತಿ ನೋಡು, ಅದೇ ದೊಡ್ಡ ತಪ್ಪು. ಖರೆ ಅದು. ಹೌದಿಲ್ಲ. ಅದಕ್ಕ ಯಾವುದೇ ಒಂದು ನಮ್ಗೆ ಸಮಸ್ಯೆ ಬಂತು, ನಂದ್ ವಿಚಾರ ಏನು ಅಂತಂದ್ರ, ಒಂದ್ಸಲ ನಾವು ನಾ ಏನ್ ಮಾಡಿನಿ, ನಾ ಮಾಡಿದ ಕರೆಕ್ಟ್ ಅದೇನು, ನಾ ಎಲ್ಲಿಂದ ಶುರು ಮಾಡಿದ್ದ, ಎಲ್ಲಿ ಅನ್ನೋ ತಪ್ಪಾಗ್ಯದ, ಅಥವಾ ನನ್ನ ಕಡೆಯಿಂದ ಯಾರಿಗೋ ಏನೋ ಆಗ್ಯದ, ಅದಕ್ಕೆ ಅವ್ರು ನನಗೆ ಹಿಂಗ ಅಂದ್ರು ಅಥವಾ ಹಿಂಗ ಅಂದಿರಬಹುದು, ಅಥವಾ ಇದರಿಂದ ನಾವು ಹೊರಗೆ ಬರ್ಬೇಕು. ಯಾಕಡೆ ಅಂದ್ರೆ ನೋಡು, ಆ ಒಂದು ಸರ್ಕಲ್ ಇರ್ತಲ್ಲ, ಅದೇ ಆ ಸರ್ಕಲ್ ಇಂದ ಹೊರಗೆ ಬಂದು ನಿಂತು ವಿಚಾರ ಮಾಡು ಅಂತಂದ್ರೆ ಒಂದು ಸಮಸ್ಯೆಗೆ ಒಂದ್ ಎಲ್ಲೋ ಬೆಳಕು ಕಾಣಿಸ್ತದೆ. ಯಾಕಂತಂದ್ರೆ ತಿಳಿದವ್ರು ಏನ್ ಹೇಳ, ಜಗತ್ತಿನೊಳಗ ಉತ್ತರ ಇರಲಾರದು ಸಮಸ್ಯೆಗಳು ಇಲ್ಲ. ಖರೇನೇ ಅದೇ, ಉತ್ತರ ಸಮಸ್ಯೆಗಳ. ಹೌದು, ಯಾವುದೇ ಒಂದು ಸಮಸ್ಯೆಗೆ ಉತ್ತರ ಸಿಕ್ಕೇ ಸಿಗ್ತದೆ, ಉತ್ತರದಾಗ ಸಮಸ್ಯೆ ಆಗಿರ್ತದ. ಹೌದಿಲ್ಲ. ಆದ್ರೆ ನಾವು ಅದು ಉತ್ತರ ಹುಡುಕ್ಲಿಕ್ಕೆ ನಾವು ನಿಷ್ಫಲ ಆಗಿರ್ತೀವಿ, ನಮ್ಗೆ ಹಾದಿ ಸಿಕ್ಕಿರೋದಿಲ್ಲ. ಹಾದಿ ಸಿಕ್ಕಿರಂಗಿಲ್ಲ ಅಂತಲ್ಲ, ಅದ ಕಡೆ ವಿಚಾರ ಮಾಡಂಗಿಲ್ಲ ನಾವು. ಯಾಕಂತಂದ್ರ ನಾವು ತಲೆ ಏನೋ ತುಂಬಿಕೊಂಡ್ ಬಿಟ್ಟಿರ್ತೀವಿ, ಅದೇ ಖರೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಒಂದ್ ಸರ್ತ ಇಷ್ಟ ತಾರಕಕ್ಕೆ ಹೋಗ್ಬಿಡ್ತದಲ್ಲ ರಾಜಣ್ಣ, ಇವತ್ ನೀ ಬಂದಿ ಅಂತ ಒಂದ್ ಸ್ವಲ್ಪ ಸಮಾಧಾನ ಆಗತ್ತದ. ಇಲ್ಲಂದ್ರೆ ಏನ್ ಮಾಡಿ ಏನದಪ್ಪ ಅರ್ಥ, ಏನಿಲ್ಲ ಜೀವನದಾಗ, ಜೀವನದಾಗೆ ಏನು ಇಲ್ಲ, ಏನ್ ಮಾಡಿದ್ರೆ ಏನದ, ಕೊನೆಗೆ ಒಂದಿನ ಸಾಯದದಲ್ಲ. ಈ ಮೊದಲೇ ಸತ್ತರಾಯ್ತು, ಅಷ್ಟಾಕ ದಿನಗಳ ತಡಿಬೇಕು, ಆತ್ಮಹತ್ಯೆ ಮಾಡ್ಕೊಂಡ್ರಾಯ್ತು. ಸರಳದಲ್ಲ, ಒಂದ್ ನಿಮಿಷದ ಕೆಲಸ ಅದು. ಸಮಸ್ಯೆ ಬಗೆಹರಿದಂಗ ಆಗ್ಬಿಡ್ತದೆ, ಯಾರಿಗೂ ಸಮಸ್ಯೆ ಆಗಂಗಿಲ್ಲ ಅನ್ಕೊಂಡು ಏನು. ಹೌದು, ಹಿಂಗ ಆತ್ಮಹತ್ಯೆ ಮಾಡ್ಕೊಳ್ತಾರ ನೋಡು, ಇದು ದೊಡ್ಡ ತಪ್ಪು. ಆಮೇಲೆ ಕಾನೂನಿನ ಪ್ರಕಾರ ಅನ್ನೋದು ತಪ್ಪು. ಹೌದಲ್ಲ, ಯಾಕಂದ್ರ ಜೀವ ನಮಗ್ ಕೊಡ್ಲಿಕ್ಕೆ ಅಧಿಕಾರ ಏನು ಅಂತಂದ್ರೆ, ಜೀವ ತಗೊಳ್ಳಿಕ್ಕೆ ಅಂದ್ರೆ ನಮ್ಮ ಜೀವ ನಾವೇ ತಗೊಳ್ಳಿಕ್ ನಮ್ಗ ಅಧಿಕಾರ ಇಲ್ಲ. ಈಗ ಈ ಒಂದು ನಿಸರ್ಗದಾಗ, ಈ ಒಂದು ಸಂಸಾರದಾಗ ನಾವು ಹುಟ್ಟಿ ಬಂದೀವಿ ಅಂತಂದ್ರ, ದೇವರನ್ಕೋ ಅಥವಾ ನಿಸರ್ಗ ಅನ್ಕೋ ಸೃಷ್ಟಿ ಅನ್ಕೋ ನಮ್ಗೇನು ಒಂದ್ ಅವಕಾಶ ಕೊಟ್ಟದೆ, ಬದುಕಲಿಕ್ಕೆ ಅವಕಾಶ ಕೊಟ್ಟದೆ, ಬದುಕಬೇಕು ನಾವು. ಈ ಒಂದು ಜೀವನ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಯಾವಾಗ ಮುಗಿಬೇಕು ಮುಗೀತದೆ, ಅವಾಗ ನಾವು ನಿಂದ್ರಂದ್ರು ಅದು ನಿಂದ್ರೋದಿಲ್ಲ. ಹೌದಿಲ್ಲ. ಅದಕ್ಕ ನಾವೇ ಆಗ್ಯದಕ್ಕ ಅಂತ್ಯ ಹಾಡಬಾರ್ದು. ಅದಕ್ಕೆ ಏನಂತಂದ್ರ, ಈ ಎಲ್ಲಾ ಸಮಸ್ಯೆಗಳಿಗೆ ಈ ಒಂದು ಆತ್ಮಹತ್ಯೆ ಪರಿಹಾರ ಆಗೋದಿಲ್ಲ. ಇನ್ನೊಂದು ನಿಮ್ಗೆ ಸರಳ ಎಕ್ಸಾಂಪಲ್ ಹೇಳ್ತೇನೆ. ಈಗ ಒಂದ್ ಯಾವ್ದೋ ಒಂದು ಕೆಲಸ ಮಾಡ್ಬೇಕಂತ ಇಟ್ಕೊಂಡಿರ್ತೀವಿ, ಅಥವಾ ಮಕ್ಕಳು SSLC ಇರ್ತಾರೆ ಅಥವಾ PUC ಇರ್ತಾರೆ ಅಂತ ಇಟ್ಕೊಂಡು, ಒಂದು ಮುಖ್ಯವಾದ ಘಟ್ಟ ಇರ್ತಾವ, ಅಲ್ಲೇನೋ ಫೇಲ್ ಆದ್ವಿ ಅಥವಾ ನಾವು ಅನ್ಕೊಂಡಂಗ ಆಗ್ಲಿಲ್ಲ ಅಂತಂದ್ರ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಹೌದಿಲ್ಲ. ಅಂತಂದ್ರ ನಾವು ಹುಟ್ಟೋ ಟೈಮ್ ಒಳಗ ಇದು ಮಾಡ್ತೀವಿ ಅಂತ ಕಂಡೀಷನ್ ಹಾಕಿ ಹುಟ್ಟಿರ್ತೀವಿ ಇಲ್ಲ, ಅದು ಒಂದು ಕರೆಯದ. ನಮಗ್ ಹುಟ್ಟ ಮುಂದೆ ನಮ್ಗೆ ಏನು ಗೊತ್ತಿರಂಗಿಲ್ಲ, ಅದು ಬೆಳತಾ ಬೆಳತಾ ಬೆಳತಾ ಎಲ್ಲಾನು ನಾಲೆಜ್ ಬಂದ್ಬಿಡ್ತದಪ್ಪ. ಆಮೇಲೆ ಸೊಸೈಟಿ ಒಳಗ ಬಗಲಾಗ ಮನಿಗಳು ಇರ್ತಾವ, ಇನ್ನೊಬ್ರು ಹುಡುಗರು ಇರ್ತಾವ, ಇನ್ನೊಂದ್ ಇರ್ತದ, ಎಲ್ಲಾನು ಇರ್ತದ. ಅವರು ದಿನಕ್ ದಿನ ಅವ್ರದ್ದು ಅಭಿವೃದ್ಧಿ ಆಗ್ತಿರ್ತದ. ಈ ನಮ್ ಹುಡುಗರು ಹಿಂಗ ಅದು ಒಂದ್ ಕೂಡಲೇ ಅವ್ರ ನೋಡು ಇವ್ರ ನೋಡು ಅಂತ ಅನ್ಕೋತ್ ಕೂಡದಾಗ್ತದ. ಮತ್ ಅಲ್ಲಿ ಎಲ್ಲಾರು ತಮ್ ಮಕ್ಕಳಿಗೆ ಶಾಣೆ ಮಾಡ್ಬೇಕು ಅನ್ನೋದೇ ಇರ್ತದಲ್ಲ, ಅದಕ್ಕೆ ಎಷ್ಟೊಂದು ಕಷ್ಟ ಪಟ್ಟಿರ್ತಾರಿಲ್ಲ. ಮತ್ತ ಅಂದ್ಮೇಲೆ ಆ ಒಂದು ಲೆವೆಲ್ಗೆ ಅವ್ರು ಬರಲಿಲ್ಲ, ಅಷ್ಟು ಲೆವೆಲ್ ಬೇಡ, ಸ್ವಲ್ಪ ಮುಟ್ಟಬೇಕಲ್ಲ ಅವರು. ಅದಾಗ್ಲಿಲ್ಲ ಅಂದ್ರೆ ಏನ್ ಮಾಡಿ ಏನದಪ್ಪ ವ್ಯರ್ಥಲ್ಲ ಅಂತ ಅನ್ನಂಗ ಆಗಂಗ್ಲ. ನೋಡಿ ಶೋಭಕ, ಇಲ್ಲಿ ಏನ್ ವಿಚಾರ ಮಾಡ್ಬೇಕಂತಂದ್ರ, ಐದು ಬಟ್ಟು ನಮ್ ಕೈವು ಸಮಾನವೇನು, ನೀವೆಲ್ಲ ಹೇಳ್ಬೇಡಪ್ಪ. ಐದು ಬಟ್ಟು ಸಮಾವೇನು ಅಂತಂದ್ರೆ ಕಟ್ ಮಾಡು ಹೊಸ ಸಮ ಆಗ್ತಾವ. ಅಂದ್ರೆ ನಾ ಹೇಳದೇನು, ಈಗ ಒಂದ್ SSLC ನಾವು ಫೇಲ್ ಆದ್ವಿ ಅಂತ ಇಟ್ಕೊಂಡು ಜೀವನ ಮುಗಿತೇನ ಅಲ್ಲಿಗೆ ಮುಗಿಯಂಗಿಲ್ಲ ಬಿಡು. ನೀ ಹಿಂಗ್ ಹೊರಗೆ ಬಂದು ವಿಚಾರ ಮಾಡೋದು ಅಂತ ನಾ ಹೇಳ್ದ, ಆಗಲೇ ನಿಂಗೆ ಹೇಳ್ದ ನೋಡು SSLC ಫೇಲ್ ಆದ್ವಿ ಅಂತ ಇಟ್ಕೊಂಡು ಜೀವನ ಮುಗಿತೇನು ಇಲ್ಲ. ಹೌದಿಲ್ಲ, SSLC ಇನ್ನೊಂದ್ ಪರೀಕ್ಷೆ ಬರಿಬಹುದು, ಸಪ್ಲಿಮೆಂಟರಿ ಇರ್ತದ. ಆಮೇಲೆ ಇನ್ನೂ ಬಹಳಷ್ಟು ಹಾದಿಗಳದಾವ, ಒಂದ್ಸಲ ಎರಡ್ ಸಲ ಪರೀಕ್ಷೆ ಕಟ್ಟೋಣ, ಕೆಲವೊಂದ್ಸಲ ನಮ್ಗೆ ತಲೆಗೆ ಹತ್ತೋದೇ ಇಲ್ಲ ಅಂತ SSLC ಪಾಸೇ ಆಗೋದು ಅಂದ್ರೆ ಜೀವನ ಮುಗಿತೇನು, ಬಿಟ್ಟು ಬಿಡ್ಬೇಕಾಗ್ತದೆ. ಅಂತಂದ್ರ ನಾ ಹೇಳದೇನು, ನಮ್ಮ ಸಂಸಾರದಾಗ ನಮ್ಮ ಜಗತ್ತಿನ ನೋಡ್ಬೇಕು, ಎಷ್ಟೋ ಜನ SSLC ಫೇಲ್ ಆದವರು, ಶಾಲೆಗೆ ಹೋಗದೇ ಇರುವಂತವ್ರು ಸಹಿತ ಜೀವನದೊಳಗೆ ಸಾಕಷ್ಟು ಸಾಧನೆ ಮಾಡ್ಯಾರ, ಸಾಕಷ್ಟು ಮೇಲ್ಮಟ್ಟಕ್ಕೆ ಹೋಗ್ಯಾರ, ಒಳ್ಳೆ ಜೀವನವನ್ನು ಮಾಡ್ಯಾರ. ಹಂಗ ನಾವು ಪ್ರಯತ್ನ ಮಾಡೋದು, ನಮ್ಮ ಕಡೆಯಿಂದ ತಾಯಿ ತಂದೆ ಪ್ರಯತ್ನ ಮಾಡೋದು, ಮಕ್ಕಳ ಪ್ರಯತ್ನ ಮಾಡೋದು. ಒಂದ್ ವೇಳೆ ಶಿಕ್ಷಣ ಹತ್ತಿಲ್ಲ, ಬೇರೆ ಹಾದಿಗಳು ಸಾಕಷ್ಟು ಅದಾವ ನಮಗೆ. ಸಾಕಷ್ಟು ಅದಿಂದ ನಾವು ಬದುಕಬಹುದು. ಆಮೇಲೆ ಇನ್ನೊಂದು ಯಾವ್ದೋ ಒಂದು ಕೆಲಸ ಇಟ್ಕೊಂಡಿರ್ತಿಟ್ಕೋ, ಒಂದ್ ಯಾವ್ದೋ ನಾವು ಮಾಡ್ಬೇಕಾಗಿರ್ತದೆ, ಆಗೋದಿಲ್ಲ, ಫೇಲ್ ಆಗ್ತೀವಿ. ಅದೊಂದೇ ಕೆಲಸ ಅಂತಕೊಂಡು ಜೀವನ ಅದರ ಮೇಲೆ ನಿಂತಿರ್ತೀವಿ. ಅದನ್ನ ಬಿಟ್ಟು ಬೇರೆ ಶುರು ಮಾಡ್ಕೋಬೇಕು, ಬೇರೆ ಮಾಡ್ಕೊಳ್ಳೋದು, ಬಿಸ್ನೆಸ್ ಮಾಡ್ತಿರ್ತೀವಿ, ಒಂದು ಬಿಸ್ನೆಸ್ ಫೇಲ್ ಆಗ್ತದೆ ಇಟ್ಕೊಳ್ಳೋ, ಆ ಮುಗಿತೇನು, ಅವಕಾಶಗಳು ಇಲ್ಲ ಜಗತ್ತಿನೊಳಗೆ. ಅಂದ್ರೆ ನಾನು ಧೈರ್ಯ ಮಾಡ್ಕೊಳ್ಬೇಕು, ಧೈರ್ಯ ಮಾಡ್ಕೊಂಡು ನಾವು ಮುಂದೆ ನುಗ್ಗುತ್ತೀವಿ ಅಂತ ನಾವು ವಿಚಾರ ಮಾಡಿದ್ವಿ ಅಂತಂದ್ರ ನಮಗ್ ಸಹಾಯಕ್ಕೆ ಬಹಳ ಮಂದಿ ಬರ್ತಾರ. ನಾವು ಕಾಲ್ ಮುರ್ಕೊಂಡು ಟೊಂಕ ಮುರ್ಕೊಂಡು ಮನೆ ಮೂಲೆ ಕೂತೀವಿ ಅಂದ್ರೆ ಯಾರು ಬರ್ತಾರ? ಯಾರು ಬರಂಗಿಲ್ಲ. ಆ ಸಮಸ್ಯೆ ಆ ಸಮಸ್ಯೆಗೆ ಉಳಿತದ, ಮತ್ತೆ ಇಂಥವೆಲ್ಲ ಅನಾಹುತಗಳು ಆಗ್ತಾವ. ಅನಾಹುತಗಳು ಯಾಕಂತಂದ್ರೆ ನಾವು ಬೇರೆಯವ್ರ ಜೊತೆಗೆ ಮಾತಾಡಬೇಕು. ಹೌದು. ಇನ್ನೊಂದು ಶೋಭಕ ಇಲ್ಲಿ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದಾಗ ನಮ್ಮ ಒಳಗಿಂದ ತುಂಬಲ್ ಏನಿರ್ತದ, ಒಳಗಿಂದ ಏನ್ ದುಗುಡ್ ಏನಿರ್ತದ, ಅದು ನಾವು ಎಂತವ್ರ ಹತ್ರ ಹೇಳ್ಕೊಳ್ಬೇಕಂತಂದ್ರೆ ನಮ್ಗೆ ಯಾರ ಮೇಲೆ ವಿಶ್ವಾಸದ ಅವ್ರ ಹತ್ರ ಹೇಳ್ಕೊಳ್ಬೇಕು. ಈಗ ಕೆಲವ್ರು ಹೆಂಗಿರ್ತಾರ ಅಂತಂದ್ರೆ, ನಾವು ಹೇಳಿದ್ಕೆ ನಮ್ಗೆ ಉಲ್ಟ ತುಚ್ಛವಾಗಿ ನೋಡ್ತಾರ, ಅಥವಾ ತುಚ್ಛವಾಗಿ ಮಾತಾಡ್ತಾರೆ. ಅಟ್ತಿಳಿದಿಲ್ಲ ನನಗೆ ಹಾಂಗ ಅನ್ನೋರ ಹತ್ರ ನಮ್ಮ ಸಮಸ್ಯೆ ಹೇಳ್ಕೊಬಾರ್ದು, ಯಾಕಂದ್ರೆ ನಮ್ಮ ಸಮಸ್ಯೆ ಇನ್ನೂ ಹೆಚ್ಚಾಗ್ತದೆ. ಆಮೇಲೆ ಸಮಸ್ಯೆಗೆ ಪುಷ್ಟಿ ಕೊಡೋರೆ ಬಹಳ ಮಂದಿ ಇರ್ತಾರ. ಅದಕ್ಕೆ ಇನ್ನ ಒಬ್ರನ್ನ ಒಬ್ರು ನಮ್ಗೆ ವಿಶ್ವಾಸ ಸಿಗ್ತಾರ. ಹೌದು, ಇದ್ದೇ ಇರ್ತಾರ. ಅಂತವ್ರ ಹತ್ರ ನಮ್ಗೆ ಹೇಳಿದ್ರ ಅವ್ರಿಂದ ನಮ್ಗೆ ಸಮಾಧಾನ ಬರ್ತದ. ಇಷ್ಟೇ ಆಯ್ತಲ್ಲ, ನೋಡೋಣ ತಗೋ ಇವತ್ತಿಗೆ ಬಿಟ್ಟು ಬಿಡು ಅಂತಂದ್ರ ಅವತ್ ಮುಗಿದ ಸಮಸ್ಯೆ. ಹೌದು, ಆ ವಿಚಾರದಿಂದ ಹೊರಗೆ ಬಂದೇ ಬಿಡುತ್ತೆ. ಆ ಪ್ರಸಂಗದಿಂದ ಹೊರಗೆ ಬಂದಿವಲ್ಲ ಏನಾಗ್ತದೆ ಅಂತಂದ್ರೆ ನಾವು ಬೇರೆ ಹಾದಿಗಳು ಸಿಗ್ತವೆ. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಶೋಭಕ ಏನ್ ವಿಚಾರ ಅಂತಂದ್ರೆ, ನಮ್ಮ ಸೊಸೈಟಿ ಒಳಗ ನಮ್ಮ ಸಮಾಜದೊಳಗ ಈ ಮಾನಸಿಕ ಸಮಸ್ಯೆಗಳೇನವಲ್ಲ, ಇವೆಲ್ಲ ಮಾನಸಿಕ ಸಂಬಂಧಪಟ್ಟಿವೆ. ಇದಕ್ಕೆ ನಾವೊಂದು ರೋಗ ಇದನ್ನು ನಾವು ಇದಂತ ಒಪ್ಪಿಕೊಳ್ಳೋದಿಲ್ಲ ಜಲ್ದಿ. ಇದನ್ನ ಏನಪ್ಪ ಹುಚ್ಚು ದವಾಖಾನೆಗೆ ಹೋಗ್ಬೇಕು, ತಲೆ ಕೆಟ್ಟದಂತ ಅಂತಾರ. ತಲೆ ಕೆಟ್ಟದಂತ, ತಲೆ ಕೆಟ್ಟದ, ಹುಚ್ಚಿಡದ, ಅದಕ್ಕ ಹಿಂಗ ಅದು ಸಣ್ಣ ಶಬ್ದಗಳಾಗಿಬಿಡ್ತಾವ, ಕೀಳುಮಟ್ಟದ ಶಬ್ದಗಳಾಗಿಬಿಡ್ತಾವ. ಅದ್ರಲ್ಲಿಂದ ಮತ್ತಿಷ್ಟು ಅದೇನಾಗ್ತಂದ್ರೆ ದೀರ್ಘಕೋಬಿಡ ಅಂತ. ನಾನು ಅದನ್ನು ಈಗ ನಮ್ಗೆ ಆರಾಮಿಲ್ಲ, ಜ್ವರ ಬಂದಿಲ್ಲ, ಕೆಮ್ಮಾಗ್ಯದ, ನೆಗಡಿ ಆಗ್ಯದ, ಕಾಲರ ಆಗ್ಯದ, ಮತ್ತೊಂದಾಗ್ಯದ, ಟೈಫಾಯ್ಡ್ ಆಗ್ಯದ ಅಂದ್ರೆ ಡಾಕ್ಟರ್ ಬಳಿ ಹೋಗ್ತಿವಲ್ಲ. ಹೌದು, ಹಂಗ ಇದು ಒಂದು ರೋಗ. ಖರೆಯದ. ಈಗ ಅವನಿಗೆ ಒಂಥರ ಆಗ್ಲಿಕ್ಕತ್ತಾನ ಮನುಷ್ಯ ಅಂತಂದ ಮೇಲೆ ಅದನ್ನ ವಿಚಾರ ಮಾಡ್ಬೇಕು. ಅವನ್ ಸುತ್ತಮುತ್ತಿದ್ದವ್ರು ಮನೆಯೊಳಗೆ ಬರೋಬ್ಬರ್ ಹೇಳಿದ್ರು ನೋಡಿ, ಮನ್ಯಾಗ ಯಾರ್ಯಾರು ಇರ್ತಾರಲ್ಲ, ಯಾಕೋ ಒಂಥರ ಸುಮ್ಮ ಕೂಡ್ಲಿಕತ್ತಾನ, ಏನೋ ವಿಚಾರ ಮಾಡ್ಲಿಕತ್ತಾನ, ಎದ್ರ ಬಗ್ಗೆ ವಿಚಾರ ಮಾಡ್ತಿರ್ಬೇಕು ಅಂತ ತಿಳ್ಕೋಬೇಕು. ತಿಳ್ಕೊಂಡ್ರ ಸರಿಗೆ ಸ್ವಲ್ಪ ಸುಧಾರಿಸ್ಕೊಳ್ಲಿಕ್ಕೆ ಆಗ್ತದೆ, ದವಾಖಾನೆ ಕರ್ಕೊಂಡು ಹೋಗ್ಬಹುದು, ಏನಾರ ಮಾಡಬಹುದು. ತಿಳ್ಕೊಲಾರ್ದೇನೆ ಇದ್ರ ಹಣೆ ಬರ್ನೆ ಎಷ್ಟಾಯ್ತು ಬಿಡು ಅಂತ ಹೇಳಿ ಬಿಟ್ರೆ ಬೈಲಿಗೆ ಶುರು ಮಾಡಿದ್ವಿ. ಬೈಯೋದ್ ಒಂದ್ ಕಡೆ ಆಗಿರ್ತದೆ, ಅವ ಮೊದ್ಲೇ ಮನಸ್ಸಿನೊಳಗೆ ಕುದಿತಿರ್ತಾನ. ಆ ಬೈಯೋದೊಂದ್ ಆಯ್ತು ಅಂತಂದ್ರೆ ತೀರಾ ಇಷ್ಟ ಒಳಗಾಗ್ಬಿಡ್ತಾನ ನೋಡೋದು ಮಾನಸಿಕ ರೋಗ. ಅದಕ್ಕೆ ಹುಡುಗ ಇರ್ಲಿ ಹುಡುಗಿ ಇರ್ಲಿ ಇನ್ನೊಂದು ವಿಚಾರ ಬರ್ತದೆ. ಏನದು? ಮುಖ್ಯವಾಗಿ ಅಂತಂದ್ರೆ ಊಟದ ಬಗ್ಗೆ, ಊಟ ಕಡಿಮೆ ಮಾಡ್ತದಂತ. ಆಮೇಲೆ ಅವ್ರ ವರ್ತನೆಗಳು ಬದಲಾವಣೆ ಆಗ್ತಾವಂತ. ಅಂದ್ರೆ ನಾರ್ಮಲ್ ಆಗಿ ಯಾರ ಜೊತೆ ಸೇರೋದಿಲ್ಲ, ಒಬ್ಬರೇ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ, ಆಮೇಲೆ ಎದುರಾಗೂ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಇವ್ ನಮಗೆ ಗುರ್ತಾಗ್ತಾವ, ಹೊರಗಿನವರಿಂದ ಗುರ್ತಾಗೋದಿಲ್ಲ. ಮನೆಗೆ ಅವ್ರ ಜೊತೆಗೆ ಯಾರು ಇರ್ತಾರೆ ಅವ್ರಿಗೆ ಅಷ್ಟೇ ಗೊತ್ತಾಗ್ತಾವ. ಇದನ್ನ ನಾವು ನೋಡ್ತಾ ಇರ್ಬೇಕು. ನೋಡ್ಕೊಂಡು ಈಗ ಎಲ್ಲಾ ಸರ್ಕಾರಿ ಆಸ್ಪತ್ರೆ ಒಳಗ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದ್ ದಿನ ಅಂತ ಫಿಕ್ಸ್ ಮಾಡಿರ್ತಾರೆ. ತಿಂಗಳಿಗೆ ಒಮ್ಮೋ, ತಿಂಗಳಿಗೆ ಎರಡು ಸಲನೋ, ವಾರಕ್ಕೊಮ್ಮೋ ಅಂತ ಮಾಡಿರ್ತಾರ. ಅಲ್ಲಿ ಕರ್ಕೊಂಡೋಗಿ ನಾವು ಅಂದ್ರೆ ಅವತ್ತಿನ ದಿನ ಆ ಡಾಕ್ಟರ್ಸ್ ಬಂದಿರ್ತಾರಲ್ಲಿ ಬಂದಿರ್ತಾರೆ. ನಾವು ಪ್ರಾರಂಭದಲ್ಲಿ ನಮ್ಗೆ ಏನಾದ್ರು ವ್ಯತ್ಯಾಸ ಅನಿಸ್ತು ಅಂದ್ರೆ ಕರ್ಕೊಂಡು ಹೋಗ್ಬಿಡು. ಹೌದು, ಸೊಸೈಟಿ ಬಗ್ಗೆ ಅದ್ರ ಬಗ್ಗೆ ಏನ್ ವಿಚಾರ ಮಾಡೋದಿಲ್ಲ. ಹೌದು, ಸರಳ ದವಾಖಾನೆಗೆ ಹೆಂಗ್ ಹೋಗ್ತದೆ ಹಂಗ್ ಹೋಗಿ ಹಂಗ್ ಹೋಗಿ ತೋರಿಸ್ಕೊಂಡ್ಬರೋದು. ಹೌದು, ನೀವ್ ಎಷ್ಟು ಬೇಡಪ್ಪ, ನಾಲ್ಕು ಮಂದಿ ಟಮ್ ಟಮ್ಯಾಕ್ ಮಾಡ್ತೀರಿ, ಮೂವತ್ತ ತೋರಿಸ್ಕೊಂಡ್ ಬಂದ ನಾವ್ ಹೇಳಿದ್ರೆ ಇನ್ನೊಬ್ರಿಗೆ ಗುರ್ತಾಗ್ತಾನೋ? ಹೌದು ಬಿಡು, ಗೊತ್ತಾಗಂಗಿಲ್ಲ. ಆದ್ರೆ ಗೊತ್ತಾದ್ರೆ ನೋಡಿ ಏನ್ ತಪ್ಪದಪ್ಪ. ಈ ಒಂದು ಮನೋಭಾವನೆ ಬೆಳೆಸ್ಕೋಬೇಕು. ಖರೇ, ಅದ ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು, ಯಾವ್ದು ಏನೋ ಪ್ರಾಬ್ಲಮ್ ಆಗಂಗಿಲ್ಲ. ಅದಕ್ಕೆ ಯಾವುದೇ ಅಲ್ಲಿ ಈ ಚಿಂತೆ ಮಾಡ್ಕೊಂಡು ಕೂತ್ರಿ ಏನು ಉಪಯೋಗ ನೋಡು. ಏನಿಲ್ಲ ಅಂತ, ಏನೇನೇನೇನಿಲ್ಲ. ಈಗ ನಾವೊಂದು ಮಾತು ಹೇಳ್ತೀನಿ. ಏನ್ ಹೇಳ್ತೀನಿ? ಈಗ ಶೋಭಕ್ಕ ನನಗೆ ತಿನ್ಲಿಕ್ಕೆ ಏನಾರ ಕುಡ್ತಾಳೋ ಇಲ್ಲೋ, ಚಾ ಏನಾರ ಮಾಡ್ತಾಳೋ ಇಲ್ಲೋ ಅಂತ ನನ್ನೇ ವಿಚಾರ ಮಾಡ್ಕೋತ ಕೂತ್ರೆ ಏನಾಗ್ತದೆ? ಏನಿಲ್ಲ, ಚಾನು ಸಿಗಂಗಿಲ್ಲ, ಟಿಫನ್ನು ಸಿಗಂಗಿಲ್ಲ. ಅದ್ರ ಬದ್ಲಿ ಶೋಭಕ್ಕ ನಾ ಹೇಳ್ದೆ, ಶೋಭಕ್ಕ ಹೊಟ್ಟೆ ಹಸಿದ ನೋಡುವ ಅಂತಂದ್ರೆ ಏನಾರ ಸಿಗ್ತದಪ್ಪ. ಹಂಗ ನಿಂಗೆ ಏನಂತ ಚಿಂತೆ ಮಾಡ್ಲು. ನೀ ಏನ್ ಮಾಡ್ತಿದ್ ನೋಡು, ಸದ್ಯಕ್ಕರೆ ನಾ ಇನ್ನ ಏನು ಮಾಡಿಲ್ಲ, ಮತ್ತೆ ಮಾಡೋ ತನಕ ಕುಡ್ತಿದ್ದಿ ಅಂದ್ರೆ ಮಾಡಿಕೊಡ್ತೀನಿ. ನೋಡು, ಶೋಭಕ್ಕರು ಮನೆಗೆ ಬಂದಾಗ ನಾ ಎಂದು ಖಾಲಿ ಹೋಗಿಲ್ಲ. ಹೌದಾ? ಯಾಕಂತಂದ್ರೆ ಬರ ಮುಂದೆ ನಾನು ಹೊಟ್ಟಿ ಚೌಮೆ ಚೌಮೆ ಅಂತಿರ್ತ ನೋಡು, ಅವಾಗ ಬಂದಿರ್ತೀನಿ. ಹೌದೇನೆ, ಕೆಮ್ಮೊಂದು ಬಹಳ ಆಗಿದೆ ನೋಡು. ನಿಂದ ಸ್ವಲ್ಪ ಯಾವಾಗ್ಲೂ ಜಾಸ್ತಿ ಇರ್ತದಪ್ಪ, ಸ್ವಲ್ಪ ತಂಡೆ ಪ್ರಕೃತಿ ಅದ ನಿಂದ, ಹಿಂಗಾಗಿ ಆಗ್ತದೆ. ಸ್ವಲ್ಪ ಬಿಸಿ ಬಿಸಿ ಬಿಸಿ ಬಿಸಿ ಮಾಡಿಕೊಡ್ತೇನೆ ಅಂತ ಕೂತಿರಂಗಾದ್ರೆ ಆಯ್ತು. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳೋಣ ರೇವಣ್ಣ ಭಜಂತ್ರಿ ಹಾಗೂ ಸಂಗಡಿಗರಿಂದ ತಾಸೇವಾದನ. ಅರೆ ಯೇ ವಾಲಾ ಸಸ್ತಾ ಹೈ.